ಸಾವಯವ ವಸ್ತುಗಳನ್ನು ತಿಂದು ಅರೆದು ನಂತರ ವಿಸರ್ಜನೆಯಾದ ಇದರ ಹಿಕ್ಕೆ ಸಸ್ಯಗಳಿಗೆ ಉತ್ತಮ ಪೋಷಕಾಂಶಯುಕ್ತ ಗೊಬ್ಬರ. ಇತ್ತೀಚಿನ ದಿನಗಳಲ್ಲಿ ಎರೆಹುಳು ಸಾಕಾಣಿಕೆಯನ್ನು ರೇಷ್ಮೆ ಹುಳು ಸಾಕಾಣಿಕೆಯಂತೆ ವಾಣಿಜ್ಯ ದೃಷ್ಟಿಯಿಂದ ಕೈಗೊಳ್ಳಲಾಗುತ್ತದೆ. ಎರೆಹುಳು ಸಾಕಾಣಿಕೆ ಹಣ ನೀಡುವ ಎರೆಗೊಬ್ಬರದ ಕಾರ್ಖಾನೆಯಾಗಿದೆ ಎಂದರೂ ತಪ್ಪಾಗಲಾರದು. ಹೆಚ್ಚು ಕಡಿಮೆ ಇದು ಎಟಿಎಂಗೆ ಹೋಲಿಸ್ತಾ ಇದೆ, ಯಾಕಂದ್ರೆ ಹಣ 3 ತಿಂಗಳಿಗೆ ಒಂದೊಂದು ಸಲ ಹಾಗೆ ಬರ್ತಾ ಇರ್ತದೆ. ಇನ್ನು ಮುಖ್ಯವಾಗಿ ಈ ಎರೆಹುಳು ಸಾಕಾಣಿಕೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಇದು ಎರೆಹುಳು ಸಾಕಾಣಿಕೆ ಬಹಳ ಕಡಿಮೆ ಶ್ರಮದಿಂದ ಮತ್ತು ಕಡಿಮೆ ಆದಾಯ ಹೂಡಿಕೆಯಿಂದ ಮಾಡಬಹುದು. ಎರೆಹುಳಿನ ಸಾಕಾಣಿಕೆ ಈ ಕೋಳಿ ಕುರಿ ಹಂದಿ ಮತ್ತು ನಮ್ಮ ಆಕಳು ಎಮ್ಮೆ ಸಾಕಾಣಿಕೆಯಷ್ಟೇ ಲಾಭದಾಯಕ ಆಸಕ್ತಿದಾಯಕ, ಆದರೆ ಅದಕ್ಕಿಂತ ಅತಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಬಂಡವಾಳ ಸ್ಥಳ ಜನಶಕ್ತಿ ಮತ್ತು ಸಮಯದಲ್ಲಿ ಇದನ್ನು ಪ್ರೊಡ್ಯೂಸ್ ಮಾಡಬಹುದು. ಎರೆಹುಳು ಸಾಕಾಣಿಕೆಯನ್ನು ಬಹಳ ಕಡಿಮೆ ಹಣಕಾಸಿನಲ್ಲಿ ಮತ್ತು ಸ್ಥಳದಲ್ಲಿ ಪ್ರಾರಂಭಿಸಬಹುದು. ಯಾವುದೇ ಜವಾಬ್ದಾರಿಯ ಕಾರಣದಿಂದ ಒಂದು ವೇಳೆ ಹುಳುಗಳು ಸತ್ತರೂ ನಷ್ಟವೂ ಕೂಡ ಜಾಸ್ತಿ ಆಗಲ್ಲ. ಇನ್ನು ಮುಖ್ಯವಾಗಿ ಈ ಎರೆಗೊಬ್ಬರ ತಯಾರಿಕೆಯಲ್ಲಿ ಯಾವ ಯಾವ ಕೃಷಿ ತ್ಯಾಜ್ಯಗಳನ್ನು ಬಳಸಬಹುದು ಅಂತೀರಿ? ಎರೆಹುಳು ಸಾಕಾಣಿಕೆಗೆ ಮುಖ್ಯವಾಗಿ ಬೇಕಾದದ್ದು ಸಾವಯವ ಪದಾರ್ಥಗಳು, ಅಂದರೆ ಆರ್ಗಾನಿಕ್ ವೇಸ್ಟ್, ಅಂದರೆ ದನಕರುಗಳ ಸಗಣಿ, ಯಾವುದೇ ಕೃಷಿ ತ್ಯಾಜ್ಯಗಳು, ಹೊಲದೊಳಗೆ ಬೆಳೀತಾ ಇರೋದು ಕಳೆ ಕಸ ಇತ್ಯಾದಿ ಕೃಷಿ ಆಧಾರಿತ ಉದ್ಯಮಗಳಿಂದ ಬರುವ ತ್ಯಾಜ್ಯಗಳು, ಅಂದರೆ ಮೇಜು ಅದರ ಕಾಪ್ಸು ಅದನ್ನು ತೆಗೆದ ಮೇಲೆ ಹಸ್ಕಿರ್ತದೆ, ಅಥವಾ ಜೋಳದ ರೌದಿ ದಂಟು, ಆಮೇಲೆ ಹೊಲದೊಳಗೆ ಬೆಳೆಯುವಂಥ ಈ ಗೋಧಿ ಹುಲ್ಲು, ಆಮೇಲೆ ಇದು ಕೋಲಿ, ಅವನ್ನೆಲ್ಲ ಜೋಳದ ಕೋಲಿ ಇವನ್ನೆಲ್ಲ ಉಪಯೋಗ ಮಾಡಬಹುದು. ಇವುಗಳನ್ನು ಎರೆಹುಳುಗಳು ಆಹಾರವಾಗಿ ಉಪಯೋಗಿಸಿ ಇದು ಒಂದು ವೇಳೆ ಈ ತ್ಯಾಜ್ಯಗಳ ಕೊರತೆ ಇದ್ದಲ್ಲಿ ಗ್ಲಿರ್ಸಿಡಿಯಾ ಸಿಮರೋಬ ಲಂಟಾನ ಸೊಪ್ಪು ಇತ್ಯಾದಿ ಕಳೆಗಳನ್ನು ಕೂಡ ಉಪಯೋಗಿಸ್ಬೋದು. ಇವು ಎರೆಹುಳುಗಳ ಆಹಾರವಾಗಿ ಬಳಕೆ ಆಗುತ್ತೆ. ಇದಲ್ಲದೆ ತೆಂಗಿನ ನಾರಿನ ಪುಡಿ, ಅಡಿಕೆ ಸತ್ತೆ, ಭತ್ತದ ಹೊಟ್ಟು ಮುಂತಾದವು ಕೂಡ ಇದರಲ್ಲಿ ಬಳಸಬಹುದು. ಒಟ್ಟಿನಲ್ಲಿ ವಿವಿಧ ರೀತಿಯ ಕಸಕಡ್ಡಿಗಳು ದೊರೆಯಬಹುದಾದಂತಹ ಸಮೀಪದ ಸ್ಥಳದಲ್ಲಿ ಎರೆಹುಳು ಸಾಕಾಣಿಕೆ ನಡೆಸಿದಲ್ಲಿ ಸಾಕಾಣಿಕೆಯ ಶ್ರಮ ಮತ್ತು ಕಡಿಮೆ ವೆಚ್ಚವಾಗುವುದು. ಇನ್ನು ಮುಖ್ಯವಾಗಿ ಈ ಎರೆಹುಳುಗಳಿಂದ ನಾವು ಎಲ್ಲಿಂದ ಪಡಿಬಹುದು ಅಂತೀರಿ? ಎರೆಹುಳುಗಳು ಬೆಳವಣಿಗೆಗೆ ಅನುಕೂಲವಾದ ವಾತಾವರಣ ಮತ್ತು ಈ ಹುಳುಗಳನ್ನು ಅನೇಕ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಬೆಳೆಸ್ತಾ ಇದ್ದಾವೆ. ಮುಖ್ಯವಾಗಿ ಈ ಕೃಷಿ ವಿಶ್ವವಿದ್ಯಾಲಯಗಳು, ನಮ್ಮಲ್ಲಿ 5-6 ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಪಶು ವಿಶ್ವವಿದ್ಯಾಲಯಗಳು ಕೂಡ ಇದಾವೆ, ಮತ್ತು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಕೂಡ, ಅಂದರೆ ತೋಟಗಾರಿಕೆ ಯೂನಿವರ್ಸಿಟಿ ಕೂಡ ಇದಾವೆ. 6-7 ಯೂನಿವರ್ಸಿಟಿಗಳಿಗೆ ಪಡಿಬಹುದು. ಅದಲ್ಲದೆ ಪ್ರತಿ ಜಿಲ್ಲೆಯಲ್ಲಿಯೂ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ, ICAR ಸಪೋರ್ಟೆಡ್ ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ತಾವೆ ಪ್ರತಿಯೊಂದು ಜಿಲ್ಲೆಗೂ. ಇದು ಕೊಪ್ಪಳ ತಾಲೂಕು ಒಂದ್ಬಿಟ್ರೆ, ಕೊಪ್ಪಳ ಮತ್ತು ಯಾದಗಿರಿ ಹೊಸ ಇದೆಲ್ಲ ಡಿಸ್ಟ್ರಿಕ್ಟ್ಸ್, ಅವೆರಡು ಬಿಟ್ಟರೆ ಉಳಿದ ಎಲ್ಲ ಜಿಲ್ಲೆಗಳಲ್ಲೂ ಈ ಕೃಷಿ ವಿಜ್ಞಾನ ಕೇಂದ್ರ ಇದಾವೆ. ಅಲ್ಲಿ ಈ ಹುಳುಗಳನ್ನು ಸಾಕಾಣಿಕೆ ಮಾಡ್ತಾರೆ, ಅಲ್ಲಿ ವಿಜ್ಞಾನಿಗಳಿರ್ತಾರೆ, ಸಾಕಾಣಿಕೆ ಮಾಡ್ತಾರೆ, ಅಲ್ಲಿಂದ ಪಡಿಬಹುದು. ಇನ್ನು ಮುಖ್ಯವಾಗಿ ಈ ಎರೆಹುಳುಗಳ ಬೆಳವಣಿಗೆಗೆ ಅನುಕೂಲ ಮತ್ತು ರಕ್ಷಣೆಯ ವಿಧಾನಗಳು ಏನೇನು ಅಂತೀರಿ? ಮತ್ತು ಎಷ್ಟು ದಿವಸಗಳಿಗೊಮ್ಮೆ ನಾವು ಈ ತೊಟ್ಟಿಗೆ ನಾವು ಕಸವನ್ನು ಹಾಕಬೇಕಾಗತ್ತೆ, ಅದನ್ನ ಮೇಲೆ ಕೆಳಗೆ ಮಾಡಬೇಕಾಗತ್ತೆ? ಓಕೆ ಓಕೆ. ಎರೆಹುಳುಗಳ ಬೆಳವಣಿಗೆಗಳಿಗೆ ಅನುಕೂಲವಾದ ವಾತಾವರಣ ಅಂದರೆ ಮತ್ತು ಅದರ ಸಂರಕ್ಷಣೆ ಬಹಳ ಮುಖ್ಯ. ಅನುಕೂಲವಾದ ವಾತಾವರಣ ಅಂದರೆ ಇದಕ್ಕೆ ಸರಿಯಾದ ತೇವಾಂಶ ಬೇಕು, ಮಿನಿಮಮ್ 60% ಇರಬೇಕು. ಮತ್ತು ಟೆಂಪರೇಚರ್ ಉಷ್ಣಾಂಶ 37 ಡಿಗ್ರಿವರೆಗೂ ಇರಬೇಕು, ಸೆಲ್ಸಿಯಸ್ನಷ್ಟು 37 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು ಅದರ ಆಸ್ಪಾಸು, ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದರೆ ಪರವಾಗಿಲ್ಲ. ಆದರೆ ಕಡಿಮೆ ಕಡಿಮೆ ಅಂದರೆ 10 ಡಿಗ್ರಿಗಿಂತ ಕಡಿಮೆ ಬಂದರೆ ಇದು ಅಷ್ಟೊಂದು ಬೆಳವಣಿಗೆ ಕುಂಠಿತ ಆಗತ್ತೆ. ಇದು ಒಂದು ಮಾತು. ಹುಳುಗಳನ್ನು ಸಾಕಬೇಕಾದ್ರೆ ಒಂದು ಡೈರೆಕ್ಟ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಬಾರ್ದು. ಗಿಡ ಮರಗಳು ಅಥವಾ ಯಾವುದೋ ಒಂದು ಚಪ್ರ ಹಾಕಿ ಅದರ ಕೆಳಗಡೆ ನೆರಳು ಮಾಡಿ ಅದನ್ನು ಮಳೆ ನೀರಿನಿಂದ ಕೂಡ ಸಂರಕ್ಷಿಸಬೇಕಾಗತ್ತೆ. ಈಗ ಮೊದಲು ಏನು ಮಾಡಬೇಕಾಗತ್ತಂದರೆ, ಈ ಕಸ ಹೇಳಿದ್ನಲ್ಲ ನಾನು ಮೊದಲು, ಆ ಕಸನ ಒಂದು 15 ದಿವಸ 2 ವಾರವರೆಗೂ ಒಂದು ಕಡೆ ಹೊರಗಡೆ ಇಟ್ಟು ಅದಕ್ಕೆ ಸರಿಯಾಗಿ ಮಾಯಿಶ್ಚರ್, ಅಂದರೆ ತೇವಾಂಶ ಕಾಪಾಡಬೇಕು. ಮತ್ತು ಅವನ್ನು ಹೆಚ್ಚು ಕಡಿಮೆ ಆವಾಗಿವಾಗ ಒಂದು 4 ದಿವಸಕ್ಕೊಂದ್ಸಲ ತಿರುವಿ ಹಾಕೋದು ಅಷ್ಟೇ ಅಲ್ಲ, ನೀರು ಹೊಡೆದು, ನೀರು ಈ ಜರಡಿಯಿಂದ ನೀರು ಹೊಡೆದು ಅದನ್ನು ತಿರುವಿ ಮಾಡಿ ಆಮೇಲೆ ತಿರುಗಾಕ್ಬೇಕು. ಅಂದರೆ ಎರಡು ವಾರ ಅಂದರೆ ನಾಲ್ಕು ಸಲ ಐದು ಸಲ ತಿರುವಿ ಹಾಕಿ ನೀರು ಹಾಕಿ ಅದನ್ನು ಕಳಿಸ್ಬೇಕು. ಪ್ರಿಲಿಮಿನರಿ ಡೈಜೆಷನ್ ಅಂತಾರೆ ಅದಕ್ಕೆ. ಅದಾದಮೇಲೆ ಇದನ್ನು ತೊಟ್ಟಿಗೆ ತುಂಬಬೇಕು. ಆ ರೀತಿ ನಾವು ಮಾಡ್ಕೋಬೇಕಾಗ ಆ ರೀತಿ ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಈ ಎರೆ ಹುಳುಗಳ ಒಂದು ಸಾಕಾಣಿಕೆಯನ್ನು ಉದ್ಯೋಗವನ್ನಾಗಿ ನಾವು ಹೇಗೆ ನಡೆಸಬಹುದು ಅನ್ನೋದನ್ನ ಸ್ವಲ್ಪ ತಿಳಿಸ್ತೀರಾ? ಈಗ ನಾವು ನಮ್ಮ ಸುತ್ತಮುತ್ತಲು ಕೆಲವೊಂದು ಹಳ್ಳಿಗಳಲ್ಲಿ ನೋಡಿದರೆ, ಎಸ್ಪೆಷಲಿ ಹಾವೇರಿ ಜಿಲ್ಲೆ, ಅಲ್ಲೇ ಒಬ್ಬ ಹೆಣ್ಮಗಳು ತಾವು ಹೇಳಿದರೆ ರೈತ ಮಹಿಳೆಯರಿಗೆ, ಅಲ್ಲೇ ಒಬ್ಬ ಹೆಣ್ಮಗಳು ರಾಜೇಶ್ವರಿ ಹಿರೇಮಠ ಅಂತ, ಒಂದು ಆರು ತಿಂಗಳ ಮೊದಲೇ ಆರ್ಡರ್ ಬರ್ತಾವೆ. ಅವ್ರ ಮನೆ ಹಿತ್ತಲದಲ್ಲಿಯೇ ಅವರು ಕೃಷಿ ತ್ಯಾಜ್ಯಗಳನ್ನು ಒಟ್ಟುಗೂಡಿಸಿ ಅವನ್ನ ನಾ ಹೇಳಿದ್ನಲ್ಲ ಆ ರೀತಿ ಪ್ರೀ ಡೈಜೆಸ್ಟ್ ಮಾಡಿ ಎರಡು ವಾರ ಅದನ್ನ ಕಳಿಸಿ ಆನಂತರ ತೊಟ್ಟಿಗೆ ತುಂಬಿ ಅದನ್ನ ಮಾಡ್ತಾರೆ. ಅವ್ರಿಗೆ ಈಗ ಆರು ತಿಂಗಳಗಟ್ಟಲೆ ಆರ್ಡರ್ ಇರ್ತಾವೆ. ಟ್ರಕ್ ಇಟ್ಲೆ ಅವರು ವರ್ಮಿ ಕಾಂಪೋಸ್ಟ್ ಪ್ರೊಡ್ಯೂಸ್ ಮಾಡಿ ಮಾರ್ತಾರೆ. ಅದರ ವಿಧಾನ ಸ್ವಲ್ಪ ನೋಡೋಣ. ನಾವು ಎರಡು ಮೂರು ವಿಧಾನ ಅನುಸರಿಸಬಹುದು. ಒಂದನೇ ವಿಧಾನ ಅಂದರೆ ನಾವು ಒಂದು ತೊಟ್ಟಿ ಮಾಡಬಹುದು. ಅದರ ಉದ್ದ 10 feet, ಅಗಲ 3 feet, ಆಳ 2 feet ಅಥವಾ ಎತ್ತರ 2 feet. ಈ ರೀತಿಯ ಎರಡು ತೊಟ್ಟಿಗಳನ್ನು ಬಾಜು ಬಾಜು ಮಾಡಿ ಮೊದಲು ಒಂದು ತೊಟ್ಟಿಯೊಳಗೆ ನಾವು ಈ ಅರೆ ಡೈಜೆಸ್ಟೆಡ್ ಇದನ್ನ ಅರೆಕಳಿತ ಒಂದು ತ್ಯಾಜ್ಯವನ್ನು ಅದರಲ್ಲಿ ತುಂಬಿ ಆನಂತರ ಅದಕ್ಕೆ ಹುಳುಗಳನ್ನು ಬಿಡಬೇಕು. 2 kg ಅಥವಾ 3 kg ಹುಳ ಬಿಡಬೇಕು. ಹುಳ ಅಂದರೆ ಅಡಲ್ಟ್ ಅಂದರೆ ವಯಸ್ಕ ಹುಳುಗಳನ್ನು ಪ್ರಬುದ್ಧ ಹುಳುಗಳನ್ನು ಬಿಡಬೇಕು. ಬಿಟ್ಟ ನಂತರ ಅದನ್ನು ತ್ಯಾಜ್ಯನ ಆನಂತರ ತುಂಬ್ತಾ ಇರಬೇಕು. ತುಂಬಿ ಆಮೇಲೆ ಹಾಗೆ ಒಂದು ವಾರದೊಳಗೆ 2 times ಅದಕ್ಕೆ ನೀರು ಚಿಮುಕಿಸೋದು ಜರಡಿಯಿಂದ. ಆಮೇಲೆ ಮೇಲೆ ಕೆಳಗೆ ಮಾಡಿ ಅಂದರೆ ಇರೇಷನ್ ಹವಾ ಬೇಕಲ್ಲ, ಇವು ನಮ್ಮ ಜೀವಿಗಳು ಉಸಿರಾಡ್ಸಕ್ಕೆ ಹವಾ ಬೇಕು. ಆಮೇಲೆ ಅದಕ್ಕೆ ನೀರು ಬೇಕು, ಮಾಯಿಶ್ಚರು, ಆಮೇಲೆ ಟೆಂಪರೇಚರ್. ಒಳ್ಳೆ ಟೆಂಪರೇಚರ್ ಇದ್ರೆ ನಮ್ಮ ಕರ್ನಾಟಕದ ಒಂದು ಸಾಧಾರಣ ವಾತಾವರಣದಲ್ಲಿ 90 days ಗೊಬ್ಬರ ರೆಡಿ ಆಗತ್ತೆ. ಈ ಒಂದು ಅಳತೆಯೊಳಗೆ ಅಂದ್ರೆ 10x3x2 ಹೇಳಿದ್ನಲ್ಲ, ಅಂದ್ರೆ 10 feet ಉದ್ದ, 3 feet ಅಗಲ, 2 feet ಎತ್ತರ ಅಷ್ಟು ಇದರೊಳಗೆ ಇದು ಒಂದು 2-3 tons ಗೊಬ್ಬರ ಬರುತ್ತೆ. 90 days ಅಂದ್ರೆ 3 months. 3 months 2-3 tons ನಾವು ಪಡ್ಕೋಬಹುದು. ಇದು ಮುಖ್ಯವಾದ ಪದ್ಧತಿ. ಇದು ಮುಖ್ಯವಾದ ಪದ್ಧತಿ. ಇದರ ಜೊತೆಗೆ ಇನ್ನೂ 2-3 ಪದ್ಧತಿ ಅಂತ ಹೇಳಿದ್ನಲ್ಲ. ಕೆಲವರು ಏನ್ ಮಾಡ್ತಾರೆ, ಇಲ್ಲಿ ಹಾವೇರಿ ಒಳಗ ಒಬ್ರು ಫಾರ್ಮರು, ಪ್ರೋಗ್ರೆಸಿವ್ ಫಾರ್ಮರು, ನಮ್ಮ ತಿಪ್ಪಿ ಇರ್ತದಲ್ಲ, ತಿಪ್ಪಿ ಹಂಗೆ ನಾವು ಹಂಗೆ ಹಾಕಿಬಿಟ್ಟಿರ್ತೀವಿ, ಅದರೊಳಗೆ ಬಿಟ್ಬಿಡ್ತಾರೆ ಎರೆಹುಳುಗಳನ್ನ. ಅದರೊಳಗೆ ಏನ್ ಮಾಡ್ತಾರೆ ಅವರು, ಒಂದು ವಾರದೊಳಗೆ 2 times, ಎಸ್ಪೆಷಲಿ ಈ ಸಮ್ಮರ್ದೊಳಗೆ 2-3 times ನೀರ್ ಹಾಕ್ತಾರೆ. ಆಮೇಲೆ ಅದನ್ನ ಕೆಳಗ ಮೇಲೆ ಮಾಡಿ ಇದನ್ ಮಾಡ್ತಾರೆ. ಅದ್ರ ಕೂಡ ಬಹಳ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ ಬಂತು. ಆದ್ರೆ ಇಲ್ಲೇ ಒಂದು ನಾವು ಸಮಸ್ಯೆ ಅಂದ್ರೆ, ಈ ಎರೆಹುಳುಗಳ ವೈರಿಗಳಂದ್ರೆ ಕೋಳಿ, ಬೆಕ್ಕು, ಪಕ್ಷಿಗಳು, ಇರುವೆಗಳು. ಇದರಿಂದ ನಾವು ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಇದ್ರ ಮೇಲೆ ಒಂದು ಜಾಲಿ ಅಂತ ಒಂದು ಇದನ್ನ ನೆಟ್ ಅಂತ ಹಾಕ್ಬೇಕು. ಆಮೇಲೆ ಅವನ್ನ ಬೆಕ್ಕು ಕೋಳಿ ಅದ್ರ ಹತ್ರ ಹೋಗದಂಗೆ ನೋಡ್ಕೋಬೇಕು. ಅದು ಒಂದು ಕಾರಣ. ತಿಪ್ಪೆ ವಿಧಾನ ಅಂತ ಹೇಳ್ಬೋದು. ಅದಕ್ಕೆ ತಿಪ್ಪೆ ವಿಧಾನ ಅಂತ ಹೇಳ್ಬೋದು. ಅದು ಸಿಂಪಲ್ ಆಗತ್ತೆ, ಅನುಕೂಲ ಕೂಡ ಹೌದು. ಬಟ್ ಇವು 2-3 ಕಾಳಜಿ ತಗೊಂಡ್ರೆ ಮಾಡಬಹುದು. ಮತ್ತೆ ಇನ್ನೊಂದು 3 ಅಂದ್ರೆ, ಈಗ ಇತ್ತೀಚೆಗೆ ನಮ್ಮ ವಿಜ್ಞಾನಿಗಳು ಒಂದು ಪ್ರಯೋಗ ಮಾಡಿದ್ರು. ಅದೇನಂದ್ರೆ, ಈಗ ನಾವು ಹೇಳಿದ್ದು ಈ ಹೊಲದೊಳಗೆ ಬರೋ ಕಸ ಅದನ್ನೆಲ್ಲ ಉಪಯೋಗ ಮಾಡಿ ಇದನ್ನ ಎರೆಹುಳ ಗೊಬ್ಬರ ತಯಾರಿಸಬಹುದು ಅಂತ. ಹೊಲ ಇರೋದು ಒಂದು 2-3 kilometers ದೂರ ಇರ್ತದೆ. ಮನೆ ಹತ್ರ ತಿಪ್ಪಿ ಹಾಕಿರ್ತೀವಿ, ಅದು ಸ್ವಲ್ಪ ಅನಾನುಕೂಲ ಆಗುತ್ತೆ. ಅವಾಗ ಏನ್ ಮಾಡಬಹುದು ಅಂದ್ರೆ, ಒಂದು ಪೋರ್ಟೇಬಲ್ ಎರೆಹುಳು ತೊಟ್ಟಿ, ಈ ನೈಲಾನ್ ಇದ್ರದ್ದು ಸೆಟ್ ಟೈಪ್ ಮಾಡಿ, ಅವಾಗ ಒಂದು 2-3 ವರ್ಷದಿಂದ ಅದಕ್ಕೆ 3,500 ಆಗ್ತಿತ್ತು. ಇವಾಗ ಏನು 4,500-5,000 ಆಗ್ತಿರ್ಬೇಕು. ಅದು ಬೆಳಗಾವಿ ಕಡೆ ಒಂದು ಫ್ಯಾಕ್ಟ್ರಿ ಅವರು ಮಾಡಿದ್ರೆ ಅದನ್ನು ನಾವೆಲ್ಲ ಉಪಯೋಗ ಮಾಡಿದ್ವಿ. ಈಗ ಕೆಲವು ಫಾರ್ಮರ್ಸ್ ಹೊಲದ ಹತ್ತಿರನೇ ಅದನ್ನ ಮಾಡಿಕೊಂಡಿದ್ದಾರೆ, ಮಾಡಿಕೊಂಡು ಉಪಯೋಗ ಮಾಡ್ತಾ ಇದ್ದಾರೆ. ಒಂದು ನೆಟ್ ತಗೊಂಡ್ರೆ ಅದು 2-3 years ತನಕ ಬರ್ತದೆ, ಬಾಳಿಕೆ ಬರುತ್ತೆ. ಅದು ನಾವು ಹೇಗೆ ಉಪಯೋಗ ಮಾಡ್ತೀವಿ ಅದ್ರ ಮೇಲೆ ಸಂಬಂಧ ಆಗತ್ತೆ. ಈ ರೀತಿ ಮಾಡ್ಕೋಬಹುದು ಮಾಡ್ಕೋಬಹುದು. ಇನ್ನೊಂದು ಮುಖ್ಯ ಅಂದ್ರೆ ನಾ ಹೇಳಿದ್ನಲ್ಲ ರಾಜೇಶ್ವರಿ ಹಿರೇಮಠ ಅವರು, ಅವರು ಅಂತವ್ರು ಏನಂದ್ರೆ ಕಮರ್ಷಿಯಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಈಗ ಒಂದು 30-40 ಸೈಟ್ ಅಂತ ತಿಳ್ಕೊಳ್ರಿ, ಅದ್ರೊಳಗ ಒಂದು ಎರಡು ಭಾಗ ಮಾಡಿ ಒಂದು ಭಾಗ ಒಂದು ವಿಂಡೋ ಟೈಪ್ ಸಾಲಿನೊಳಗೇನೆ ಹಂಗೆ ಇದನ್ನ ಹಾಕ್ತಾರೆ, ಚಪ್ಪಟಿಗಳನ್ನ ಹಾಕಿ ಅದು ಒಂದ್ರೊಳಗ ಹಾಕ್ತಾರೆ ಆ ಒಂದು ಸೀಸನ್. ಆಮೇಲೆ ಪಕ್ಕದ್ದು ಖಾಲಿ ಬಿಟ್ಟಿರ್ತಾರೆ, ಅದನ್ನ ಇದು ಮುಗಿದ ಕೂಡಲೇ ಎರಡನೇದಕ್ಕೆ ಇದಕ್ಕೆ ಶಿಫ್ಟ್ ಮಾಡ್ತಾರೆ ಪಕ್ಕದಕ್ಕೆ. ಈ 30-40 ಸೈಟ್ನೊಳಗ ಅವರು 10x3x2 ಅದೇ ರೀತಿ ಅವನ್ನ ರೋಸ್ ಮಾಡಿಕೊಂಡು ಮಾಡ್ತಾರೆ. ಇದು ಎಲ್ಲ ಎದ್ರ ಮೇಲೆ ಸಂಬಂಧ ಅಂದ್ರೆ ನಮ್ಮಲ್ಲಿ ಎಷ್ಟು ತ್ಯಾಜ್ಯ ಉತ್ಪಾದನೆ ಆಗುತ್ತೆ, ಅದರ ಜೊತೆಗೆ ನಮ್ಮಲ್ಲಿ ಆಕಳ ಅಥವಾ ಎಮ್ಮೆ ಸಗಣಿ ಎಷ್ಟು ಬರ್ತದೆ ಉತ್ಪಾದನೆ ಆಗುತ್ತೆ, ಅದರ ಮೇಲೆ ಇದು ಅವಲಂಬನೆ ಆಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಎರೆ ಗೊಬ್ಬರ ತಯಾರಿಕೆ ತಂತ್ರಜ್ಞಾನಕ್ಕೆ ಬಂದ್ರೆ ಯಾವ್ಯಾವ ತಳಿ ಎರೆ ಹುಳುಗಳನ್ನ ಈ ಎರೆ ಗೊಬ್ಬರ ತಯಾರು ಮಾಡ್ಕೊಳ್ಳೋದ್ರಲ್ಲಿ ಉಪಯೋಗಿಸ್ಕೋಬಹುದು ಅಂತೇಳಿ? ಇದು ಬಹಳ ಮುಖ್ಯ. ನಮ್ಮಲ್ಲಿ ಎರೆ ಗೊಬ್ಬರಕ್ಕೆ ತಯಾರಿಸಲಿಕ್ಕೆ ಉಪಯುಕ್ತವಾದಂತ ಎರಡು ಮೂರು ಜಾತಿಗಳಿದಾವೆ. ಯುಡ್ರಿಲಸ್ ಯುಜಿನಿಯಾ ಅಂತ ಒಂದು, ಐಸಿನಿಯಾ ಫೆಟಿಡಾ ಅಂತ ಒಂದು, ಫೆರಿಯೋನಿಕ್ಸ್ ಎಕ್ಸ್ಕವಿಟಸ್. ಇವು ಮೂರು ಜಾತಿ ಹುಳುಗಳು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಆಗ್ತಾವ, ಯಾಕಂದ್ರೆ ಇವು ಮೂರು ಕೂಡ ಮೇಲೆ ಸರ್ಫೇಸ್ ಫೀಡರ್ ಅಂತೀವಿ ನಾವು, ಮೇಲಿನಿಂದ ತಿನ್ಕೊಂತ ಹೋಗಿ ಕೆಳಗಡೆ ಹೋಗ್ತಾವ. ಹಾಗಾಗಿ ನಾವು ತ್ಯಾಜ್ಯನ ಹಾಕಿದ ಮೇಲೆ ಮೇಲಿಂದ ಅದು ಗೊಬ್ಬರ ಹಾಕೊಂತ ಹೋಗಿ ಅದು ಕೆಳಗಡೆ ಹೋದ್ರೆ ಅದು ಕೆಳಗಡೆ ಇದಾಗ್ತಾ ಹೋಗ್ತದೆ, ಗೊಬ್ಬರ ಆಗ್ತದೆ. ಅಂದ್ರೆ ಈ ಮೂರು ಜಾತಿಯ ಹುಳುಗಳು ಈಗ ಸಿಗ್ತಾ ಇದಾವ ನಮ್ಮ ರೈತ ಬಂದರು ಸಿಗ್ತಾವ. ಅದೇ ನಾ ಹೇಳಿದ್ನಲ್ಲ, ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರಗಳು, ಆಮೇಲೆ ಕೆಲವೊಂದು ಇತ್ತೀಚೆಗೆ ಕೆಲವೊಂದು ಪ್ರೋಗ್ರೆಸಿವ್ ಫಾರ್ಮರ್ಸ್ ಕೂಡ ಬಹಳ ದೊಡ್ಡ ಪ್ರಮಾಣದೊಳಗ ಇವನ್ ಮಾಡ್ತಾ ಇದಾರೆ. ಅವು ನಮ್ಮ ಪ್ರತಿಯೊಂದು ತಾಲೂಕಿನೊಳಗ ಅಥವಾ ಒಂದೊಂದು ಇಬ್ಬರಿಬ್ರು ಫಾರ್ಮರ್ಸ್ ಇಂಥವ್ರು ಇದಾರೆ, ಯಾಕಂದ್ರೆ ಸಾವಯವ ಕೃಷಿ ಜನಪ್ರಿಯವಾಗಿದ್ದರಿಂದ ಬಹಳ ಜನ ನಮ್ಮ ಫಾರ್ಮರ್ಸ್ ಇಂಥವ್ನ ಬಳಸ್ತಾ ಇದಾರೆ, ಅವ್ರ ಹತ್ರ ಸಿಗ್ತಾವು. ಆಮೇಲೆ ಅವರು ಕೆಲವು ಫಾರ್ಮರ್ಸ್ ಇಷ್ಟೊಂದು ಉದಾಹರಣೆ ಇದಾರೆ, ಅವರು ಇವು ಏನು ಎರೆಹುಳನ್ನ ಫ್ರೀ ಆಗಿ ಕೊಡ್ತಾರೆ, ನೀವು ಅದು ಹಬ್ಬಲಿ ಅಂತ ಈ ಪ್ರವೃತ್ತಿ ಉಳಿದ ಫಾರ್ಮರ್ಸ್ಗೂ ಬರಲಿ ಅಂತ ಕೆಲವೊಂದು ಫ್ರೀ ಆಗಿ ಕೊಡ್ತಾರೆ. ಕೆಲವು ಉಳಿದವರು ಚಾರ್ಜ್ ಮಾಡಿದ್ರು ಕೂಡ ಬಹಳ ನಾಮಿನಲ್ ಬಹಳ ಕಡಿಮೆ ಖರ್ಚು ಇದನ್ನ ಮಾಡ್ತಾರೆ. ಅವಾಗೇನು 200 ರೂಪಾಯಿಗೆ ಒಂದು ಕೆಜಿ ಹೀಗೆ ಮಾಡ್ತಾ ಇದ್ರು, ಈಗ ಬಹಳ ಯಾರಾದ್ರೂ ಕಮರ್ಷಿಯಲ್ ಮಾಡ್ತಾ ಇದ್ರೆ ಏನೋ 200-250 ರೂಪಾಯಿ ಮಾಡ್ತಿರ್ಬೇಕು ಅಷ್ಟೇ ಒಂದ್ ಕೆಜಿಗೆ. ಒಂದ್ಸಲ ಒಂದ್ ಕೆಜಿ ತಗೊಂಡ್ರೆ ಅದನ್ನ ಹಾಗೆ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೋದು, ಅದೇನು ತೊಂದರೆ ಇಲ್ಲ. ಈ ಎರೆಹುಳುಗಳು ಬಹಳ ವಿಚಿತ್ರ ಪ್ರಾಣಿಗಳು. ಇವು ಒಂದು ಹುಳ, ಇದು ಗಂಡು ಲಿಂಗ ಮತ್ತು ಹೆಣ್ಣು ಲಿಂಗ ಒಂದೇ ಪ್ರಾಣಿಯಲ್ಲಿ ಇರ್ತದೆ, ಅದಕ್ಕೆ ಹರ್ಮೋಫ್ರೋಡೈಟ್ ಅಂತ ಹೇಳ್ತೀವಿ ನಾವು. ನಮ್ಮ ಇದು ಮನುಷ್ಯ ಜೀವಿ ಅಥವಾ ಪ್ರಾಣಿಗಳ ಹಂಗೆ ಹೆಟ್ರೋಸೆಕ್ಸ್ ಅಲ್ಲ, ಒಂದು ಫಿಮೇಲು ಒಂದು ಮೇಲು ಹಂಗಿರೋದಿಲ್ಲ, ಎರಡು ಒಂದೇ ಇರ್ತದೆ, ಗಂಡು ಹೆಣ್ಣು ಒಂದರಲ್ಲೇ, ಗಂಡು ಹೆಣ್ಣು ಒಂದರಲ್ಲೇ ಇರ್ತದೆ. ಆದ್ರೆ ಆಸ್ ಎ ಮಾರ್ಕ್ ಆಫ್ ಇದು ಜನರಲ್ ಇದು ಇದ್ದಂಗೆ ಒಂದು ಹೆಣ್ಣಿನ ಇದನ್ನ ಮತ್ತೊಂದು ಇದರೊಳಗೆ ಹೆಟ್ರೋಸೆಕ್ಸುವಲ್ ಇದಕ್ಕೆ ನಾವು ಅಟ್ರಾಕ್ಟ್ ಆಗ್ತಾವ. ಒಂದು ಅಡಲ್ಟ್ ಅನಿಮಲ್ ಅಂದ್ರೆ 6 ವೀಕ್ಸ್ ಓಲ್ಡ್ ಇದ್ರೆ ಒಂದು ಜೊತೆ, ಎರಡು ಇದ್ರೆ ಒಂದು ವರ್ಷದ ನಂತರ ಅವು 247 ಆಗ್ತಾವ. ಅಂದ್ರೆ ಒಂದ್ಸಲ ಒಂದು ಎಗ್ ಹಾಕಿದ್ರೆ ಒಂದು ಎಗ್ಗಿನೊಳಗ 3-5, 3-7 ಹುಳುಗಳು ಇರ್ತವೆ, ಅವು ಎಗ್ಸ್ ಇರ್ತಾವ. ಆ ಎಗ್ಸ್ ಮರಿಗಳಾಗ್ತವೆ. ನಾವು 3-7 ಇದ್ರು ಕೂಡ ಸರಾಸರಿ ನಾವು 3-4 ಹಿಡಿದ್ರು ಕೂಡ ಒಂದು ವರ್ಷದ ಎಂಡಿಗೆ ಅವು ಒಂದು ಹುಳ ಇದ್ರೆ ಅದು 247 ಆಗ್ತಾವ. ಇದನ್ನ ನಾವೇನು ಹೇಳ್ತೀವಿ ಅಂದ್ರೆ ಇದು ಮಲ್ಟಿಪ್ಲಿಕೇಶನ್ ಜಿಯೋಮೆಟ್ರಿಕಲ್ ಪ್ರೋಗ್ರೆಷನ್ ಅಂತಾರೆ, 2 ಇದ್ರೆ 4, 4 ಇದ್ರೆ 16 ಹಿಂಗೆ ಹೇಳ್ತೀವಲ್ಲ, ಅದಕ್ಕೆ ಜಿಯೋಮೆಟ್ರಿಕಲ್ ಪ್ರೋಗ್ರೆಷನ್. ಹಾಗಾಗಿ ಅವು ಮಲ್ಟಿಪ್ಲಿಕೇಶನ್ ಬಹಳ ಫಾಸ್ಟ್ ಆಗುತ್ತೆ, ಹೀಗಾಗಿ ಸ್ವಲ್ಪ ಸತ್ರು ಕೂಡ ಅದು ಏನು ಭಯಪಡುವಂತ ನಷ್ಟ ಏನಾಗಲ್ಲ. ಇನ್ನ ರೈತರಿಗೆ ಇದರಿಂದ ಆಗುವಂತ ಬೇರೆ ಉಪಯೋಗಗಳು ಏನೇನು ಅಂತೀರಿ? ನಾವು ಹೊಲದೊಳಗ ಈ ಗೊಬ್ಬರ ಹಾಕೋದ್ರಿಂದ ಇದರೊಳಗಿದ್ದ ಹುಳುಗಳು ಅಲ್ಲಿ ಕೂಡ ತಮ್ಮ ಪ್ರೊಕ್ರಿಯೇಷನ್ ಅಂದ್ರೆ ತಮ್ಮ ವಂಶಾಭಿವೃದ್ಧಿಯನ್ನು ಮುಂದುವರಿಸ್ತಾವೆ, ಒಳ್ಳೆ ತೇವಾಂಶ ಮತ್ತು ಉಷ್ಣಾಂಶ ಎರಡು ಸರಿಯಾಗಿದ್ರೆ ಅದು ಅಲ್ಲಿನೂ ಕೂಡ ಆಗ್ತದೆ. ಅಲ್ಲಿ ಹೊಲದೊಳಗೂ ಕೂಡ ಕೆಲವೊಂದು ಕಡೆ ಈ ಮಹಾರಾಷ್ಟ್ರ ಅಂತಲ್ಲೇ ಸ್ವಲ್ಪ ಇರಿಗೇಟೆಡ್ ಏರಿಯಾ ಇರ್ತದಲ್ಲ, ಸುಗರ್ಕೇನು ಅಂತಲ್ಲೆಲ್ಲ ಇವನು ಹೊಲದೊಳಗೆ ಕೂಡ ಹುಳುಗಳನ್ನ ಬಿಡ್ತಾರೆ. ಅದರಿಂದ ಹೊಲದೊಳಗೂ ಗೊಬ್ಬರ ರೆಡಿ ಆಗತ್ತೆ. ಅದ್ರ ಜೊತೆಗೆ ಬೇರೆ ಉಪಯೋಗಗಳಂದ್ರೆ ಗೊಬ್ಬರ ಅಲ್ಲದೆ ಮತ್ತೆ ಬೇರೆ ಉಪಯೋಗಗಳಂದ್ರೆ ಈ ಎರೆಹುಳುಗಳನ್ನ ಈ ಕೋಳಿ ಮತ್ತು ಮೀನಿಗೆ ಆಹಾರವಾಗಿ ಬಳಸಬಹುದು. ಆಮೇಲೆ ಇದು ಒಂದು ಬಹಳ ನೈಸರ್ಗಿಕ ದತ್ತ ಕೊಡುಗೆ ಎರೆಹುಳಿಂದು. ಏನಂದ್ರೆ ಈ ಎರೆಹುಳುಗಳು ತಮ್ಮ ಮೈಯಿಂದ ಕೆಲವೊಂದು ದ್ರಾವ್ಯಗಳನ್ನು ಸ್ರವಿಸ್ತವೆ. ಆ ದ್ರಾವ್ಯಗಳನ್ನು ಅವು ಏನಕ್ಕಂದ್ರೆ ನಾವು ಗ್ರೋತ್ ರೆಗ್ಯುಲೇಟರ್ಸ್ ಅಂತೀವಿ, ಅಂದ್ರೆ ಬೆಳೆಗಳ ಪ್ರಚೋದಕಗಳು ಹಾರ್ಮೋನ್ಸ್ ಅಂತೀವಿ. ನಾವು ದುಡ್ಡು ಕೊಟ್ಟು ಅವು ಸಾವಿರಾರು ಗಟ್ಟಲೆ ಒಂದು ಲೀಟರ್ ಅಥವಾ ಅರ್ಧ ಲೀಟರ್ ಬೆಳೀತಾವೆ. ಅದ್ರ ಬದಲು ಇದ್ರಿಗೆ ಏನಾಗುತ್ತೆ, ಈ ಪ್ರಚೋದಕಗಳು ನೈಸರ್ಗಿಕವಾಗಿ ಈ ಹುಳುಗಳು ತೆಗಿರದೆ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ಹುಳನ್ನ ಕಲೆಕ್ಟ್ ಮಾಡಿ ಯಾವ ಮೆಚೂರ್ ಆದ್ಮೇಲೆ ಅವನ್ನ ಸೆಪರೇಟ್ ಮಾಡಿ ಅವನ್ನ ಸ್ವಲ್ಪ ವಾರ್ಮ್ ಲೂಕ್ ವಾರ್ಮ್ ವಾಟರ್ ನೊಳಗೆ ಅಂದ್ರೆ ಉಗುರು ಬೆಚ್ಚು ನೀರಿನಲ್ಲಿ ಬಿಡಬೇಕು. ನೀರಿನಲ್ಲಿ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಆನಂತರ ಅವನು ಹೊರಗೆ ತೆಗೆದು ಆ ವಾಟರ್ ಏನಿರ್ತದಲ್ಲ ಅದನ್ನ ತೆಗೆದು ಅದಕ್ಕೆ ಬೇರೆ ಕಡೆ ಇಟ್ಕೋಬಹುದು. ಅದನ್ನ ತೆಗೆದು ಕಲೆಕ್ಟ್ ಮಾಡಬಹುದು. ಕಲೆಕ್ಟ್ ಮಾಡಿ ಅದನ್ನ ಬೆಳೆಗಳಿಗೆ ನಾವೇನು ಔಷಧಿ ಸಿಂಪಡಣೆ ಮಾಡ್ತೀವಲ್ಲ, ಗ್ರೋತ್ ರೆಗ್ಯುಲೇಟರ್ ನಾವು ದುಡ್ಡು ಕೊಟ್ಟು ತಂದು ಸಿಂಪಡಣೆ ಮಾಡ್ತೀವಲ್ಲ, ಆ ರೀತಿ ಸಿಂಪಡಣೆ ಮಾಡಿದ್ರೆ ಇದು ಬಹಳ ಬೆಳೆ ಪ್ರಚೋದಕ ವಿಟಾಮಿನ್ನು ಆಕ್ಸಿಜನ್ಸ್ ಗ್ರೋತ್ ರೆಗ್ಯುಲೇಟರ್ಸ್ ಎಲ್ಲ ಕೊಡ್ತದೆ ಇದು. ಹೀಗಾಗಿ ಒಂದ್ ರೀತಿ ದ್ರವ ರೂಪದ ಗೊಬ್ಬರ ಅಂತ, ದ್ರವ ರೂಪ ಗೊಬ್ಬರ, ಗೊಬ್ಬರಕ್ಕಿಂತ ಹೆಚ್ಚಾಗಿ ಇದು ಪ್ರಚೋದಕ ವಿಟಾಮಿನ್ನು ಎಂಜೈಮ್ಸ್ ಇರೋದ್ರಿಂದ ಇದು ಬಹಳ ಒಳ್ಳೆ ಔಷಧ ಇದ್ದಂಗೆ. ಮುಖ್ಯವಾಗಿ ಈ ಒಂದು ಎರೆ ಗೊಬ್ಬರ ರಾಸಾಯನಿಕ ಗೊಬ್ಬರಕ್ಕಿಂತ ಯಾವ ರೀತಿ ಭಿನ್ನವಾಗಿರುತ್ತೆ, ಉಪಯುಕ್ತವಾಗಿರುತ್ತೆ ಅಂತೀರಿ? ನಾವು ಎಷ್ಟೋ ವರ್ಷಗಳಿಂದ ಈಗ 60ರ ದಶಕದಿಂದ ನಮ್ಮಲ್ಲೇ ಏನು ಆಹಾರ ಕೊರತೆ ಯಾವಾಗಾಯಿತು ಅವಾಗಲಿಂದ ನಾವು ಈ ರಾಸಾಯನಿಕಗಳನ್ನು ಫರ್ಟಿಲೈಸರ್ ಅಂದರೆ ಗೊಬ್ಬರ ಮತ್ತು ಕೀಟನಾಶಕಗಳಾಗಿ ಉಪಯೋಗಿಸ್ತಾ ಬಂದೀವಿ. ಹೀಗಾಗಿ ಇವಾಗ ಮಣ್ಣು ಎಲ್ಲ ಬೆರಡಾಗಿಬಿಟ್ಟಿದೆ, ಮಣ್ಣಿನೊಳಗೆ ಸತ್ವ ಇಲ್ಲ, ಮಾಲಿನ್ಯ ಆಗಿಬಿಟ್ಟಿದೆ. ಮಾಲಿನ್ಯ ಆಗಿಬಿಟ್ಟಿದೆ. ಇದನ್ನು ಹೋಗಲಾಡಿಸಿ ಅಥವಾ ಕಂಟ್ರೋಲ್ ಮಾಡಬೇಕಾದ್ರೆ ಈ ಎರೆಹುಳು ಗೊಬ್ಬರ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾವಯವ ಗೊಬ್ಬರ ನಾವು ಉಪಯೋಗ ಮಾಡೋದ್ರಿಂದ ಇದು ಕಂಟ್ರೋಲ್ ಮಾಡಬಹುದು. ಈ ಎರೆಹುಳು ಗೊಬ್ಬರದ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಉಪಯೋಗದಿಂದ ಒಂದು ಬಹಳ ಮುಖ್ಯವಾದ ಪರಿಣಾಮ ಮಣ್ಣಿನ ಮೇಲೆ ಆಗುತ್ತೆ, ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಮಣ್ಣಿನ ಆರೋಗ್ಯ ಅಂದ್ರೆ ಏನು, ಮಣ್ಣಿನೊಳಗ ನಾವು ನೀರಿರ್ತದೆ, ಹವೆ ಇರ್ತದೆ, ಇವೆರಡು ಸಮತೋಲನ ಕಾಯ್ಕೊಂಡ್ರೆ ಅದರೊಳಗ ನಮ್ಮ ಮಣ್ಣಿನೊಳಗ ಪ್ರಾಣಿಗಳು ಬೆಳಿತಾವ, ಸೂಕ್ಷ್ಮ ಜೀವಿಗಳು ಇರುವೆ ಅಂತೀವಿ, ಮೈಕ್ರೋಬ್ಸ್ ಸೂಕ್ಷ್ಮಾಣುಗಳು ಎಲ್ಲ ಬೆಳಿತಾವ. ಎಲ್ಲ ಬೆಳೆಯೋದ್ರಿಂದ ಅದು ಮಣ್ಣಿನ ವಾತಾವರಣ, ನಮ್ಮ ಬೇರುಗಳು ಬರ್ತಾವಲ್ಲ ಬೆಳೆಗಳ ಬೇರುಗಳು, ಅವನ್ನ ಸಪೋರ್ಟ್ ಮಾಡಲಿಕ್ಕೆ ಬಹಳ ಸೂಕ್ತವಾದ ವಾತಾವರಣ ಬರುತ್ತೆ. ಹೀಗಾಗಿ ಈ ಕೆಮಿಕಲ್ ಫಾರ್ಮಿಂಗ್ ಇಂದ ನಾವು ರಾಸಾಯನಿಕ ಕೃಷಿಯಿಂದ ಏನನ್ನು ಮಾಲಿನ್ಯ ತೊಂದರೆ ಆಗಿದೆ ಅವೆಲ್ಲ ಟಾಕ್ಸಿನ್ಸ್ ಅಂತವೆ, ವಿಷಗಳು ಅಥವಾ ಎಲ್ಲ ಮಾಲಿನ್ಯಗಳು ಅವು ತಮ್ಮಷ್ಟು ತಾವೇ ನಿವಾರಣೆ ಆಗ್ತಾವ. 2-3 ವರ್ಷದೊಳಗ ನಾವು ಹೇಳ್ತೀವಿ ಸಾವಯವ ಕೃಷಿಯಿಂದ 3 ವರ್ಷದೊಳಗ ನಮ್ಮ ಎಲ್ಲ ಮಾಲಿನ್ಯಗಳು ಹೋಗಿ ನಮ್ಮ ಮಣ್ಣು ಮತ್ತೆ ಮೊದಲಿನ ಪ್ರೊಡಕ್ಟಿವಿಟಿ ಸ್ಟೇಟಸ್ಗೆ ಬರ್ತದೆ. ಇದಕ್ಕೆ ಕಾರಣ ಅಂದ್ರೆ ಮುಖ್ಯವಾಗಿ ನಾವು ಮಣ್ಣಿನ ಆರೋಗ್ಯ ಸುಧಾರಿಸೋದು ಅಂದ್ರೆ ಹವೆ ನೀರು ಮತ್ತು ಮೈಕ್ರೋಬ್ಸ್ ಇವಕ್ಕೆ ಇರಲಿಕ್ಕೆ ಯೋಗ್ಯವಾದಂತ ಒಂದು ವಾತಾವರಣ ನಾವು ಕ್ರಿಯೇಟ್ ಮಾಡ್ತೀವಿ. ಅಂದ್ರೆ ಮಣ್ಣಿನಲ್ಲಿದ್ದಂತ ಎಲ್ಲ ವಿಷಾಣುಗಳು ಆ ಲೀಚ್ ಆಗಿ ನೀರಿನೊಳಗೆ ಕರಗಿ ಅವು ಮಣ್ಣಿನಿಂದ ಹೋಗ್ತಾವ. ಹಾಗಾಗಿ ಮಣ್ಣಿನ ಆರೋಗ್ಯ ರಿಸ್ಟೋರ್ ಅಂತೀವಿ ನಾವು, ತಿರುಗಿ ಇಟ್ ವಿಲ್ ಕಮ್ ಬ್ಯಾಕ್ ಅಂತ. ಇನ್ನ ಈ ಎರೆಹುಳು ಸಾಕಾಣಿಕೆ ಮಾಡುವಾಗ ಏನೇನು ಜಾಗೃತಿಗಳನ್ನ ನಾವು ಅನುಸರಿಸಬೇಕಾಗತ್ತೆ? ಮುಖ್ಯವಾದ ಜಾಗೃತಿ ಅಂದ್ರೆ ಈ ಜಾಗನ ನಾವೆಲ್ಲ ಎರೆಹುಳು ಗೊಬ್ಬರ ಮಾಡ್ತೀವಿ ಆ ಜಾಗನ ಕೋಳಿ ಇರುವೆ ಮತ್ತ ಬೆಕ್ಕು ಪಕ್ಷಿಗಳು ಇದಕ್ಕೆ ನಿಲುಪುವಂತ ಜಾಗ ಇರುವ ಅದರಿಂದ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಆಮೇಲೆ ಮಳೆ ನೀರು ಡೈರೆಕ್ಟ್ ಆಗಿ ಬೀಳಬಾರದು, ನೀರಿನ ಅಂಶ ಕೊಡ್ಬೇಕು ನಾವು, ಆದ್ರೆ ಮಳೆ ನೀರು ಬಿದ್ರೆ ಹರ್ಕೊಂಡು ಹೋಗ್ಬಿಡುತ್ತದೆ. ಅದಕ್ಕೆ ಅದರಿಂದ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದು ಚಪ್ರ ಅಥವಾ ಗಿಡಗಳ ಕೆಳಗಡೆ ನೆರಳಲ್ಲಿ ಮಾಡುವುದು, ಒಂದು ನೇರವಾದ ಬಿಸಿಲು ಕೂಡ ಬೀಳಬಾರದು, ಅದು ಸೂಕ್ಷ್ಮ ಇದು ತ್ವಚೆ ಇರ್ತಲ್ಲ ಅದು ಬರ್ನ್ ಆಗುತ್ತೆ, ಹಾಗಾಗಿ ಹುಳುಗಳು ಸಾಯ್ತಾವ. ಅಂದ್ರೆ ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ, ಬಹಳ ಸಾಫ್ಟ್ ಇರುತ್ತೆ, ಹಾಗಾಗಿ ಅದರಿಂದ ಒಂದು ರಕ್ಷಣೆ ಕೊಡಬೇಕಾಗತ್ತೆ. ಇದು ಬಹಳ ಮುಖ್ಯ, ಇರದೇ ಇದ್ರೆ ಹುಳುಗಳು ಇವೆಲ್ಲ ಪ್ರಾಣಿಗಳು ತಿಂದು ಸತ್ತು ಹೋಗ್ಬಿಡ್ತಾವ.

ಹೆಸರುವಾಸಿಯಾಗಿ ಗುಣಮಟ್ಟದ ಬದುಕು ಸಮೃದ್ಧಿಯದಂತ ನಾಡನ್ನ ಕಟ್ಟಲಿಕ್ಕೆ ನೀವೆಲ್ಲರೂ ಇದರ ಲಾಭವನ್ನು ಪಡ್ಕೊಳ್ಳಿ, ಭಾಗವಹಿಸಿ ಕೌಶಲ್ಯ ಕರ್ನಾಟಕವನ್ನ ನಿರ್ಮಾಣ ಮಾಡೋಣ ನಾಡಿನ ಸಮಸ್ತ ಬಂಧುಗಳೇ. ಕಾರ್ಯಕ್ರಮ ಪ್ರಸಾರ ಪ್ರತಿ ಬುಧವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, ರೇನ್ಬೋ 101.3 FM ಗುರುವಾರ ಹಾಗೂ ವಿವಿಧ ಭಾರತಿ 102.9 FM ಶುಕ್ರವಾರ ಬೆಳಗ್ಗೆ 8:45 ಪ್ರಸಾರ. ಕೇಳಿ ಕಾರ್ಯಕ್ರಮ ಸರಣಿ ಕೌಶಲ್ಯ ಕರ್ನಾಟಕ, ಕೌಶಲ್ಯ ಕರ್ನಾಟಕ, ಕೌಶಲ್ಯ ಕರ್ನಾಟಕ. ಕೇಳುಗರೆ, ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 6:01. ಇನ್ನು ಮುಂದೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ರಸವಾರ್ತೆ, 6:51 ದೇಶಭಕ್ತಿ ಗೀತೆಗಳು, ನಂತರ ಹಾಯ್ ದೋಣಿ ಚಿತ್ರಗೀತೆಗಳು. 7:45 ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಬೆಂಗಳೂರು ಟೆಕ್ ಸಮಿಟ್ 2021 ಸಮಾವೇಶದ ಈ ದಿನದ ಕಾರ್ಯಕ್ರಮಗಳ ಬಾನುಲಿ ವರದಿ. ಪ್ರಾಯೋಜಕರು ವಿದ್ಯುನ್ಮಾನ ಐಟಿಬಿಟಿ ಇಲಾಖೆ, ಕರ್ನಾಟಕ ಸರ್ಕಾರ. ಈ ರಾತ್ರಿ 9:00 ಕ್ಷಿತಿಜ ಲಿಟರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ ಕಾರ್ಯಕ್ರಮದ ಮರುಪ್ರಸಾರ. ಅತಿಥಿ ಜನಪದ ತಜ್ಞ ಹಿರಿಯ ಸಾಹಿತಿ ಡಾ ಕೃಷ್ಣಮೂರ್ತಿ ಹನೂರ್. ಕಾರ್ಯಕ್ರಮ ವಿನ್ಯಾಸ ಮತ್ತು ಪ್ರಸ್ತುತಿ ಡಾ ನಿರ್ಮಲಾ ಸಿ ಎಲಿಕಾರ್. ನಿರ್ಮಾಣ HK ಸುಬ್ಬಯ್ಯ. 10:00 ಗಂಟೆಯಿಂದ